ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್ 19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್ 19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್ 19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಕೊಳವೆ ಬಾವಿಯ ಮರುಪೂರಣ ಹಾಗೂ ಅಂತರ್ಜಲ ವೃದ್ಧಿ ಮಾಡುವಲ್ಲಿ ರೈತರು ಅನುಸರಿಸಬೇಕಾದ ಕ್ರಮಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಡಿಪ್ಲೊಮಾ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ವಿಭಾಗದ ಪ್ರಾಧ್ಯಾಪಕರಾದ ಡಾ ಬಿಎನ್ ಆನಂದ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ಕೊಳವೆ ಬಾವಿಯ ಮರುಪೂರಣ ಹೇಗೆ ಮಾಡಬೇಕು ಮತ್ತು ಈ ಅಂತರ್ಜಲ ಅಭಿವೃದ್ಧಿ ಮಾಡಬೇಕಾದ್ರೆ ನಮ್ಮ ರೈತರು ಏನು ಒಂದು ಕ್ರಮಗಳನ್ನು ಅನುಸರಿಸಬಹುದು, ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಇವತ್ತು ಮಾಹಿತಿ ಮಾಡಿಕೊಡ್ಲಿಕ್ಕೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆಯಲ್ಲಿರುವ ಕೃಷಿ ಡಿಪ್ಲೊಮಾ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ವಿಭಾಗದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಬಿಎನ್ ಆನಂದ್ ಕುಮಾರ್ ಈಗ ನಮ್ಮ ಜೊತೆಗಿದ್ದಾರೆ. ಇವತ್ತು ಅವರು ನಿಮಗೆ ಈ ಕೊಳವೆ ಬಾವಿ ಮರುಪೂರಣ ಹೇಗೆ ಮಾಡಬೇಕು ಮತ್ತು ಅಂತರ್ಜಲ ಯಾವ ರೀತಿ ವೃದ್ಧಿಗೊಳಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದಾರೆ. ನಮಸ್ಕಾರ ಡಾಕ್ಟರ್ ಆನಂದ್ ಕುಮಾರ್ ಅವರಿಗೆ. ನಮಸ್ಕಾರ ಸರ್. ತಾವು ಇವತ್ತು ಈ ಕೊಳವೆ ಬಾವಿ ಮರುಪೂರಣದ ಬಗ್ಗೆ ಮತ್ತು ನಮ್ಮ ಹೊಲಗಳಲ್ಲಿ ಅಥವಾ ನಮ್ಮ ಭೂಮಿಯಲ್ಲಿ ಅಂತರ್ಜಲ ವೃದ್ಧಿಗೊಳಿಸಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಮಾಡಿಕೊಡಿ. ಈಗ ನಾವು ಮೊದಲಿಗೆ ಕೇಳಬಹುದಾದ್ರೆ ಅಂತರ್ಜಲ ಅಭಿವೃದ್ಧಿಗೊಳಿಸಬೇಕಾದ್ರೆ ಏನೇನು ಒಂದು ಎಚ್ಚರಿಕೆ ಕ್ರಮಗಳನ್ನು ನಾವು ಅನುಸರಿಸಬೇಕಾಗ್ತದೆ? ಅಂತರ್ಜಲ ಅಭಿವೃದ್ಧಿಗೊಳಿಸಬೇಕಾದ್ರೆ ಬಹಳ ಮುಖ್ಯವಾಗಿ ನಾವು ಆ ಒಂದು ಯಾವ ಜಾಗವನ್ನು ನಾವು ಆಯ್ಕೆ ಮಾಡ್ಕೋಬೇಕು, ಎಲ್ಲಿ ಅಂತರ್ಜಲವನ್ನು ಅಭಿವೃದ್ಧಿಗೊಳಿಸಬೇಕು ಅನ್ನೋದನ್ನು ತಿಳ್ಕೊಬೇಕಾಗ್ತದೆ. ಅದೇ ರೀತಿ ಈಗ ನಾವು ಒಂದು ಅಂತರ್ಜಲವನ್ನು ಅಭಿವೃದ್ಧಿಗೊಳಿಸಬೇಕಾದ್ರೆ ಈಗ ಒಂದು ಇಂಗುಗುಂಡಿಯನ್ನು ನಿರ್ಮಾಣ ಮಾಡಬೇಕಾಗ್ತದೆ. ನಮ್ಮ ಒಂದು ಹೊಲದಲ್ಲೇ ಆಗಿರ್ಬೋದು, ನಮ್ಮ ಒಂದು ಯಾವುದೇ ಒಂದು ತೋಟದಲ್ಲಿ ಆಗಿರ್ಬೋದು, ಇಂಗುಗುಂಡಿಯನ್ನು ನಿರ್ಮಾಣ ಮಾಡಬೇಕಾದ್ರೆ ಆ ಒಂದು ಜಾಗದಲ್ಲಿ ಸಾಮಾನ್ಯವಾಗಿ ನಾವು ಹೇಳೋದೇನೆಂದರೆ ಆ ಇಂಗುಗುಂಡಿಯ ಪಕ್ಕದಲ್ಲಿ ಯಾವುದೇ ರೀತಿಯಾದಂತಹ ವಿದ್ಯುತ್ ಕಂಬಗಳು ಇರಬಾರದು. ಅದೇ ರೀತಿ ಅಲ್ಲಿ ಯಾವುದೇ ರೀತಿಯಾದಂತಹ ಮರ ಗಿಡಗಳು, ದೊಡ್ಡದಾಗಿ ಬೆಳೆದಿರುವಂತಹ ಮರ ಗಿಡಗಳು ಇರಬಾರದು. ಈ ರೀತಿಯಾದಂತಹ ಕೆಲವೊಂದು ಎಚ್ಚರಿಕೆ ಕ್ರಮಗಳನ್ನು ನಾವು ಅಳವಡಿಸಿಕೊಳ್ಳಬೇಕಾಗ್ತದೆ. ಯಾಕಂದ್ರೆ ಈ ಒಂದು ವಿದ್ಯುತ್ ಸಂಪರ್ಕ ಇರುವಾಗ ಅಲ್ಲಿ ಏನಾದರೂ ನಾವು ಇಂಗುಗುಂಡಿಯನ್ನು ನಿರ್ಮಾಣ ಮಾಡಿದ್ರೆ ಬಹಳ ತೊಂದರೆ ಆಗ್ತದೆ. ಅದನ್ನು ಹೊರತುಪಡಿಸಿ ನಮ್ಮ ಒಂದು ಜಮೀನಿನಲ್ಲಿ ಒಂದು ಕೃಷಿ ಹೊಂಡವನ್ನು ನಾವು ತೆಗೆದುಕೊಳ್ಳಬಹುದು. ಎಲ್ಲರೂ ಅಷ್ಟೇ, ರೈತ ಬಾಂಧವರು ಒಂದೊಂದು ಹೊಲಗಳಲ್ಲಿ ಒಂದೊಂದು ಇಂಗುಗುಂಡಿಯನ್ನು ನಿರ್ಮಾಣ ಮಾಡ್ಕೋಬಹುದು. ಅಂದರೆ ಈಗ ಅವರು ಸಾಮಾನ್ಯವಾಗಿ ಎಷ್ಟು ಇಂಗುಗುಂಡಿಯನ್ನು ನಿರ್ಮಾಣ ಮಾಡಬೇಕು ಅನ್ನೋದನ್ನು ನಿಮ್ಮ ಪ್ರಶ್ನೆ ಇರುತ್ತೆ. ಎಷ್ಟು ಆಳವನ್ನು ಇರಬೇಕು, ಯಾವ ರೀತಿ ಇಂಗುಗುಂಡಿಯನ್ನು ನಿರ್ಮಾಣ ಮಾಡಬೇಕು ಅನ್ನೋದನ್ನು ಇರುತ್ತೆ. ನಾವು ಒಂದನೇದಾಗಿ ಇಂಗುಗುಂಡಿಯನ್ನು ನಿರ್ಮಾಣ ಮಾಡಬೇಕಾದ್ರೆ ಈ ಒಂದು ನೀರನ್ನು ಸಂಗ್ರಹಣ ಮಾಡಿ ಅದನ್ನು ನಮ್ಮ ಒಂದು ತೋಟಕ್ಕಾಗಿರ್ಬೋದು, ಹೊಲ ಗದ್ದೆಗಳಿಗಾಗಿರ್ಬೋದು, ಅಥವಾ ಇನ್ನಿತರ ಒಂದು ತರಕಾರಿ ಬೆಳೆಗಳಿಗಾಗಿರ್ಬೋದು, ನಾವು ಬೆಳೆಯೋದಕ್ಕೆ ಇಂಗುಗುಂಡಿಯನ್ನು ನಿರ್ಮಾಣ ಮಾಡ್ತೀವಿ. ಯಾವುದೇ ರೀತಿಯಾದಂತಹ ಈಗ ಇಂಗುಗುಂಡಿಯನ್ನು ನಿರ್ಮಾಣ ಮಾಡೋದು ಒಂದು, ಎರಡನೇದು ಅಂತರ್ಜಲವನ್ನು ಅಭಿವೃದ್ಧಿಗೊಳಿಸೋದು ಎರಡನೇ ಪಾಯಿಂಟ್ ಆಗ್ತದೆ. ಅದಕ್ಕೋಸ್ಕರಾಗಿ ನಾವು ಸಾಮಾನ್ಯವಾಗಿ ನಮ್ಮಲ್ಲಿ ಕೊಳವೆ ಬಾವಿಗಳನ್ನು ನಾವು ತೆಗೆದಾಗ ಅದರಲ್ಲಿ ಕ್ರಮೇಣ ಏನಾಗ್ತವೆ, ಬರ್ತಾ ಬರ್ತಾ ಅದು ಬತ್ತಿ ಹೋಗುವ ಸಂದರ್ಭ ಬರುತ್ತೆ. ಆಗ ನಾವು ಈ ಅಂತರ್ಜಲವನ್ನು ಹೆಚ್ಚಿಸಿಕೊಳ್ಳೋದ್ರಿಂದ ನಮ್ಮ ಕೊಳವೆ ಬಾವಿಯಲ್ಲಿ ಹೆಚ್ಚು ನೀರು ಸಂಗ್ರಹವಾಗಿಯೇ ಇರುತ್ತೆ. ಅದಕ್ಕೋಸ್ಕರಾಗಿ ನಾವು ಇಂಗುಗುಂಡಿಗಳನ್ನು ನಾವು ನಿರ್ಮಾಣ ಮಾಡಲೇಬೇಕಾಗ್ತದೆ. ಪ್ರತಿಯೊಬ್ಬ ರೈತರ ಒಂದು ಕರ್ತವ್ಯ ಇದು. ಯಾಕಂದ್ರೆ ಇವತ್ತು ಅಂತರ್ಜಲ ಕುಸಿತ ಆಗ್ತದೆ. ಯಾಕೆ ಈ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಇವತ್ತು ನಮಗೆ 100% ಭೂಮಿಯಲ್ಲಿ ನೀರಿದೆ ಅಂದು ನಾವು ಹೇಳ್ತೇವೆ. ಆದರೆ ಈ ಒಂದು ಸಂದರ್ಭದಲ್ಲಿ 100% ಇರುವ ನೀರನ್ನ ನಾವು ಈಗಾಗಲೇ 55% ಅಂದ್ರೆ 55% ನೀರನ್ನ ನಾವು ಏನ್ ಮಾಡಿದ್ದೇವೆ, ಬಸಿದು ಈ ಕೃಷಿಗಾಗಿರ್ಬೋದು, ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳಿಗಾಗಿರ್ಬೋದು, ಎಲ್ಲವಕ್ಕನ್ನು ಉಪಯೋಗಿಸ್ಕೊಂಡಿದ್ದೇವೆ. ಆದ್ರೆ ಇನ್ನು ಇರೋದು ಭೂಮಿಯಲ್ಲಿ 45% ಮಾತ್ರ ಇದೆ. ಆ 45% ನಾವು ಬಗೆದು ಇನ್ನಿತರ ಚಟುವಟಿಕೆಗಳಿಗೆ, ಕೃಷಿಗೆ ಎಲ್ಲವನ್ನು ಉಪಯೋಗಿಸಿದ್ರೆ ನಮಗೆ ಆಗುವ ತೊಂದರೆಗಳು ನಾನಾ ರೀತಿ ಇರ್ತವೆ. ಅದಕ್ಕೋಸ್ಕರಾಗಿ ನಾವು 55% ನೀರನ್ನ ಉಪಯೋಗ ಮಾಡಿದ್ದಂಗೆ ಆ 55% ನೀರನ್ನು ನಾವು ಭೂಮಿಗೆ ಸೇರಿಸಬೇಕಾಗ್ತದೆ. ಸರ್, ಭೂಮಿಗೆ ಸೇರಿಸೋದು ಯಾವ ರೀತಿ ನಾವು ಯಾವುದೇ ರೀತಿಯಾದಂತಹ ಇದನ್ನು ನಾವು ಹೇಳಬೇಕಾದ್ರೆ ಈ ಒಂದು ಮಳೆ ನೀರನ್ನು ನಾವು ಏನಂದ್ರೆ ಭೂಮಿಗೆ ಇಂಗಿಸೋದು ಬಹಳ ಸೂಕ್ತ. ಈ ಮಳೆ ನೀರನ್ನು ಇಂಗಿಸುವ ಮಾರ್ಗಗಳು ನಾನಾ ರೀತಿ ಇದ್ದಾವೆ. ಒಂದನೆಯದು ಚೆಕ್ ಡ್ಯಾಮ್ ಅನ್ನು ನಿರ್ಮಾಣ ಮಾಡೋದು. ಯಾಕಂದ್ರೆ ಚೆಕ್ ಡ್ಯಾಮ್ ಬಹಳ ರೈತರಿಗೆ ಬಹಳ ಮುಖ್ಯವಾದಂಥದ್ದು. ಜಲಾನಯನ ಅಭಿವೃದ್ಧಿ ಒಂದು ಇಲಾಖೆಯಿಂದ ಈ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿಕೊಡ್ತಾರೆ. ಈ ಕ್ಯಾಚ್ಮೆಂಟ್ ಏರಿಯಾ ಅಂದಿರುತ್ತೆ, ಆ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಎಲ್ಲಿ ನೀರು ಯಾವ ಕಡೆಯಿಂದ ಹರಿದು ಬರುತ್ತೆ ಅದನ್ನು ನಾವು ಒಂದು ಸಮೀಕ್ಷಣೆ ಮಾಡಿ ಆಗ ಆ ನೀರನ್ನು ನಾವು ಸಂಗ್ರಹಣ ಮಾಡಿಕೊಂಡು ಅಲ್ಲಿ ಒಂದು ಚೆಕ್ ಡ್ಯಾಮ್ ಅನ್ನು ನಿರ್ಮಾಣ ಮಾಡಿದರೆ ಅಲ್ಲಿ ನೀರು ಇಂಗುವ ಸಾಮರ್ಥ್ಯ ಬಹಳ ಇರ್ತದೆ. ಯಾವತ್ತು ನಾವು ನೀರನ್ನು ಇಂಗಿಸ್ತೀವೋ ಆಗ ನಮ್ಮ ಕೊಳವೆ ಬಾವಿಗಳಲ್ಲಿ ಅಂತರ್ಜಲ ಜಾಸ್ತಿ ಆಗುತ್ತದೆ. ಅದು ರೈತ ಬಾಂಧವರಿಗೂ ಸಹ ಗೊತ್ತಿದೆ. ಅದನ್ನು ಪ್ರತಿಯೊಬ್ಬರು ನಾನು ಯಾಕೆ ಈ ಜಮೀನುಗಳಲ್ಲಿ ಒಂದೊಂದು ಇಂಗು ಗುಂಡಿಯನ್ನು ನಿರ್ಮಾಣ ಮಾಡಿ ಅಂತ ಹೇಳ್ತಾರೆ, ಈ ಉದ್ದೇಶದಿಂದನೇ ನಾವು ಸಹ ಮಾಡಬಹುದು. ಸರ್, ಈಗ ನಾವು ಬಹಳಷ್ಟು ಹೊಲಗಳಲ್ಲಿ ನೋಡೋದು ಕೊಳವೆ ಬಾವಿ ಈಗ ಸಾಕಷ್ಟು ಜನ ಬಳಕೆ ಮಾಡೋದು. ಮೊದಲು ತೆರೆದ ಬಾವಿ ಇರ್ತಿದ್ವು, ಯಾರೋ ಈಗ ತೆರೆದ ಬಾವಿ ಎಲ್ಲೂ ಇಲ್ಲ. ಆದ್ರೆ ಯಾಕಂದ್ರೆ ಈಗ ಸಾಕಷ್ಟು ಆಳವಾಗಿ ನಾವು ಕೊಳವೆ ಬಾವಿ ಕೊರೆಸೋದ್ರಿಂದ ನಮ್ಮ ಅಂತರ್ಜಲ ಕುಸಿದಿರೋದ್ರಿಂದ ಎಲ್ಲ ಹೊಲಗಳಲ್ಲಿ ಅಥವಾ ಮನೆಗಳಲ್ಲಿನು ನಾವು ಕೊಳವೆ ಬಾವಿಗಳನ್ನ ನಾವು ಕಾಣ್ತಿದ್ದೇವೆ. ಈ ಕೊಳವೆ ಬಾವಿ ಮರುಪೂರ್ಣ ಮಾಡ್ಬೇಕಂತ ಬಹಳಷ್ಟು ವಿಷಯ ಪರಿಣತರು ಹೇಳ್ತಿರ್ತಾರೆ. ಈ ಕೊಳವೆ ಬಾವಿ ಮರುಪೂರ್ಣ ಮಾಡಬೇಕಾದ್ರೆ ಅದಕ್ಕೆ ಇಂಗು ಗುಂಡಿ ಮಾಡಬೇಕು, ಮತ್ತೆ ಕೆಲವು ಸಾಮಗ್ರಿಗಳನ್ನು ತುಂಬಿಸಬೇಕು, ಮತ್ತೆ ಯಾವ್ಯಾವ ಸಾಮಗ್ರಿಗಳನ್ನ ಎಷ್ಟೆಷ್ಟು ತುಂಬಿಸಬೇಕು ಅನ್ನೋದು ಕೆಲವು ಮಾಹಿತಿ ಬೇಕಾಗ್ತದೆ. ಈ ನಾವು ಮೊದಲಿಗೆ ಕೇಳಬೇಕಾದ್ರೆ ಇಂಗು ಗುಂಡಿಯ ಒಂದು ಆಳ ಅಂದ್ರೆ ಎಷ್ಟು ಆಳಕ್ಕೆ ನಾವು ತೆಗೆದಿರಬೇಕು, ಅದೆಷ್ಟಿರಬೇಕು ಅನ್ನೋದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಇದು. ಯಾಕಂದ್ರೆ ರೈತ ಬಾಂಧವರಿಗೆ ಈ ಒಂದು ಕೊಳವೆ ಬಾವಿಗೆ ಮರುಪೂರಣ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿರ್ತದೆ. ಈಗ ಸಾಮಾನ್ಯವಾಗಿ ತಾವು ತಿಳಿಸಿದಂಗೆ ಆ ಒಂದು ಪ್ರದೇಶದಲ್ಲಿ ನಾವು ಇವತ್ತು ಎರಡು ಪ್ರಕಾರಗಳನ್ನು ನಾವು ನೋಡ್ಕೋಬಹುದು. ಒಂದು ಈ ಒಂದು ಮಳೆ ನೀರಿನಿಂದ ನಾವು ಸಂಗ್ರಹ ಮಾಡ್ಕೋಬೇಕು. ಈ ಕೊಳವೆ ಬಾವಿ ಬತ್ತಿ ಹೋದಾಗ ನಾವು ನಮ್ಮ ಹೊಲಗದ್ದೆಗಳಲ್ಲಾಗಿರ್ಬೋದು, ಇವಾಗ ನೀವು ಕುಡಿಯೋದೊಂದು ಸಹ ಹೇಳಿದ್ದೇವೆ, ಈಗ ಒಂದು ನಗರ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಅಲ್ಲಿ ಸಹ ಬತ್ತಿ ಹೋಗ್ತವೆ. ಈ ಒಂದು ಬತ್ತಿ ಹೋಗುವ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೋದಂದ್ರೆ ಈ ಚಾವಣಿ ನೀರನ್ನ ನಾವು ಆ ಒಂದು ಇಂಗು ಗುಂಡಿಗೆ ನಾವು ಶೇಖರಣೆ ಮಾಡೋದ್ರಿಂದ ಅಲ್ಲಿ ಸಹ ಮರುಪೂರಣ ಆಗುವ ಸಾಧ್ಯತೆಗಳು ಸುಮಾರಿದ್ದಾವೆ. ಇನ್ನು ಎರಡನೇ ಪ್ರಶ್ನೆಗೆ ಬಂದಾಗ ಅದಕ್ಕೆ ಉತ್ತರವನ್ನ ನಾವು ಹೇಳ್ಬೇಕಾದ್ರೆ ಈ ಇಂಗು ಗುಂಡಿಯನ್ನ ನಾವು ರೈತರು ಕೊಳವೆ ಬಾವಿಗೆ ತೆಗೆದಾಗ ಎಷ್ಟು ಆಳ ಇರಬೇಕು ಬಹಳ ಮುಖ್ಯವಾದಂತು. ಯಾಕಂದ್ರೆ ಇವತ್ತು ನಾವು ಕೇಸಿಂಗ್ ಪೈಪ್ ಅನ್ನ ಎಷ್ಟು ಅಳವಡಿಸಿದ್ದೇವೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಆದ್ದರಿಂದ ಆಳ ಸುಮಾರು 10 ಅಡಿಯಷ್ಟು ಆಳವನ್ನು ನಾವು ನಿರ್ಮಾಣ ಮಾಡಲೇಬೇಕಾಗ್ತದೆ. 10 ಆಳವಷ್ಟು ನಿರ್ಮಾಣ ಮಾಡಿದಾಗ ನಮಗೆ ಆಗ ಅದಕ್ಕೆ ನಾವು ಯಾವ್ಯಾವ ಸಾಮಗ್ರಿಗಳನ್ನ ನಾವು ಅದಕ್ಕೆ ತುಂಬಬೇಕು ಅನ್ನೋದನ್ನ ತಿಳ್ಕೋಬೇಕಾಗ್ತದೆ. ಒಂದನೇದಾಗಿ ನೀವು ಹೇಳದಂಗೆ ಈ ಸಾಮಗ್ರಿಗಳನ್ನ ನಾವು ಮೊದಲು ಆ ಒಂದು ಪ್ರದೇಶದಲ್ಲಿ ಈಗ ನಾವು ಬೇರೆ ಕಡೆ ಹೋಗಿ ಅದನ್ನ ತೆಗೆದುಕೊಂಡು ಬರಬಹುದು, ಅದನ್ನ ಯಾಕಂದ್ರೆ ಹಣವನ್ನ ಕೊಟ್ಟು ನಾವು ತೆಗೆದು ಸಂಗ್ರಹಣ ಮಾಡ್ಕೋಬಹುದು. ಒಂದನೇ ಪ್ರಶ್ನೆ. ಎರಡನೇದು ನಮ್ಮಲ್ಲೇ ಸಿಗುವಂತಹ ಈ ಒಂದು ಸಾಮಗ್ರಿಗಳನ್ನ ನಾವು ಮೊದಲು ಯಾಕಂದ್ರೆ ಖರ್ಚು ಕಡಿಮೆ ಮಾಡ್ಕೋಬೇಕಾಗ್ತದೆ. ಇವಾಗ ಹೆಚ್ಚು ರೈತರಿಗೆ ಈ ಒಂದು ಖರ್ಚು ಜಾಸ್ತಿ ಮಾಡಿ ಇಂಗು ಗುಂಡಿಯನ್ನ ನಿರ್ಮಾಣ ಮಾಡ್ರಿ ಅದಕ್ಕೆ ಸಾಮಗ್ರಿಗಳನ್ನ ತುಂಬಿರಿ ಅಂದ್ರೆ ಸ್ವಲ್ಪ ಅವರು ಯೋಚನೆ ಮಾಡುವಂತಹ ಪರಿಸ್ಥಿತಿ ಬರ್ತದ್ರಿಂದ ನಮ್ಮ ಪ್ರದೇಶದಲ್ಲಿ ಸಿಗುವಂತಹ ಸಾಮಗ್ರಿಗಳಂದ್ರೆ ಒಂದನೇದಾಗಿ ಕಲ್ಲನ್ನ ಸಂಗ್ರಹಣ ಮಾಡಬೇಕಾಗ್ತದೆ. ದೊಡ್ಡ ಕಲ್ಲನ್ನ ಮತ್ತು ಅದಕ್ಕಿಂತ ಚಿಕ್ಕ ಕಲ್ಲನ್ನ ಮತ್ತು ಅದಕ್ಕಿಂತ ಚಿಕ್ಕ ಕಲ್ಲನ್ನ ಮತ್ತು ಜೆಲ್ಲಿಯನ್ನ ಮರಳನ್ನ ಮತ್ತು ನೈಲಾನ್ ಪದರೆಯಾದಂತಹ ಒಂದು ಮೆಸ್ ಅನ್ನ ನಾವು ಸಂಗ್ರಹಣ ಮಾಡಿ ಇಟ್ಕೋಬೇಕಾಗ್ತದೆ. ಆದ್ರಿಂದ ಈಗ ನಿಮ್ಮ ಪ್ರಶ್ನೆಗೆ ಎಷ್ಟು ಅಡಿ ಆಳ 10 ಅಡಿ ಆಳವನ್ನ ನಾವು ತೆಗೆದುಕೋಬಹುದು. ಕೆಲವೊಂದು ಸಾಮಗ್ರಿಗಳನ್ನ ಅಂದ್ರೆ ಕಲ್ಲು ಸೈಜ್ ಅದರ ಮೇಲೆ ಕಲ್ಲುಗಳನ್ನ ನಾವು ಸಂಗ್ರಹಣೆ ಮಾಡಬೇಕು ಅಂತ ಹೇಳಿದ್ರೆ ಈ ಸಾಮಗ್ರಿಗಳನ್ನ ಸಂಗ್ರಹಣೆ ಮಾಡಿದ ಅದನ್ನ ಯಾವ ಯಾವ ಹಂತಗಳಂದ್ರೆ ಎಷ್ಟೆಷ್ಟು ಹಂತದಲ್ಲಿ ಅದನ್ನ ನಾವು ತುಂಬಿಸಬೇಕಾಗುತ್ತೆ, ಹಿಂಗ ಗೊಂಡಿಗೆ ಯಾವ್ಯಾವ ಹಂತದಲ್ಲಿ ಎಷ್ಟೆಷ್ಟು ತುಂಬಿಸಬೇಕು ಅದನ್ನ. ಈಗ ನಾವು ಮೊದಲು ಈ ಒಂದು ಕೊಳವೆ ಬಾವಿಯ ಇಂಗು ಗುಂಡಿಯನ್ನ ನಿರ್ಮಾಣ ಮಾಡಬೇಕು. ಇಂಗು ಗುಂಡಿಯನ್ನ ನಿರ್ಮಾಣ ಮಾಡಬೇಕಾದ್ರೆ 10 ಅಡಿ ಅಷ್ಟು ಆಳವನ್ನ ನಿರ್ಮಾಣ ಮಾಡಿದಾಗ ನಮಗೆ ಮೊದಲು ಕಾಣೋದು ಕೇಸಿಂಗ್ ಪೈಪ್ ಕಾಣುತ್ತೆ. ಆ ಕೇಸಿಂಗ್ ಪೈಪ್ ಕಾಣಿಸಿದ ತಕ್ಷಣ ನಾವು ಏನ್ ಮಾಡಬೇಕು, ಕೆಳಭಾಗದಲ್ಲಿ ಅಂದ್ರೆ ಈ ಒಂದು 10 ಅಡಿ ಆಳದಿಂದ ಕೆಳಭಾಗದಲ್ಲಿ ಕೇಸಿಂಗ್ ಪೈಪ್ಗೆ ಯಾವುದೇ ತೊಂದರೆ ಆಗಬಾರದು ಅಂದು ನಾವು 1/2 ಅಡಿಯಷ್ಟು ಒಂದು ಸಿಮೆಂಟ್ ಇಂದ ಅದನ್ನ ಭದ್ರಗೊಳಿಸಬೇಕು. ಭದ್ರಗೊಳಿಸಿ ಅದಕ್ಕೆ ಒಂದು ಕ್ಲಾಂಪ್ ಅನ್ನ ನಿರ್ಮಾಣ ಮಾಡಿದ್ರೆ ಬಹಳ ಒಳ್ಳೆಯದು. ಆಗ ಏನಾಗುತ್ತೆ, ಆ ಕೇಸಿಂಗ್ ಪೈಪ್ ಅಳಗಾಡದಂತೆ ನಾವು ಕಾಪಾಡ್ಕೋಬಹುದು. ಎರಡನೇದಾಗಿ ಈಗ ಕಲ್ಲನ್ನ ನಾವು ದೊಡ್ಡ ಸೈಜ್ ಬಾರ್ಡರ್ ಸೈಜ್ ಕಲ್ಲು ಅಂದು ನಾವು ಹೇಳ್ತೀವಿ. ಆ ಬಾರ್ಡರ್ ಸೈಜ್ ಕಲ್ಲುಗಳಂದ್ರೆ ಅದನ್ನ ಸುಮಾರು 5-7 ನಾವು ಆ ಬಾರ್ಡರ್ ಸೈಜ್ ಕಲ್ಲುಗಳನ್ನ ನಾವು ಆ ಇಂಗುಗುಂಡಿಗೆ ತುಂಬಬೇಕಾಗ್ತದೆ. ಎಷ್ಟು? 5 ಅಡಿಯಷ್ಟು ಬಾರ್ಡರ್ ಸೈಜ್ ಕಲ್ಲುಗಳನ್ನ ನಾವು ತುಂಬಬೇಕಾಗುತ್ತೆ. ಇನ್ನು ಉಳಿದಿರುವಂತಹ 5 ಅಡಿಗೆ ನಾವು ಯಾವ್ಯಾವ ರೀತಿ ತುಂಬಬೇಕು ಅಂದ್ರೆ, ಯಾವತ್ತು ಅಷ್ಟೇ ರೈತ ಬಂದವರಿಗೆ ಈ ಒಂದು ಸಾಮಗ್ರಿಗಳನ್ನು ತುಂಬುವಾಗ ಬಹಳ ಮುಖ್ಯವಾದಂಥದ್ದು ಆ ಒಂದು ಆ ಸೈಜ್ ಅನ್ನ ಹೇಳ್ತೀವಿ. ಆ ರೈತ ಬಂದವರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ನಾವು ಯಾಕಂದ್ರೆ ಸುಮಾರು ಈಗಾಗಲೇ ನಾನು ಒಂದು 400-500 ಕೊಳವೆ ಬಾವಿಗಳ ನಿರ್ಮಾಣವನ್ನು ಮಾಡಿ ಬಹಳ ಉತ್ತಮವಾದಂತಹ ಫಲಿತಾಂಶ ನಮಗೆ ಸಿಕ್ಕಿದೆ. ಆದ್ರಿಂದ ಇನ್ನು ಮತ್ತೆ 2.5 ಅಡಿಯಷ್ಟು ಚಿಕ್ಕ ಕಲ್ಲು, ಅದಕ್ಕಿಂತ ಬಾರ್ಡರ್ ಸೈಜ್ ಕಲ್ಲುಗಳಕ್ಕಿಂತ ಅರ್ಧ ಸೈಜ್ ಕಲ್ಲನ್ನ 2.5 ಅಡಿ ನೀವು ತುಂಬಬೇಕಾಗ್ತದೆ. ಇನ್ನು ನಮಗೆ ಸಿಕ್ಕಿರೋದೆಷ್ಟು? ಇನ್ನು ಸಿಕ್ಕ 2.5 ಅಡಿಯಷ್ಟು ಮಾತ್ರ ಉಳಿದಿದೆ. ಅದಕ್ಕೆ ಮೇಲ್ಭಾಗದಲ್ಲಿ ನಿಮ್ಮಲ್ಲೇ ಇರುವಂತಹ ಚಿಕ್ಕ ಕಲ್ಲುಗಳನ್ನ 1 ಅಡಿಯಷ್ಟು ತುಂಬಬೇಕಾಗ್ತದೆ. ಅದರ ಮೇಲ್ಭಾಗದಲ್ಲಿ ಅದಕ್ಕಿಂತ ಬೇಬಿ ಜೆಲ್ಲಿ, ಜೆಲ್ಲಿ ಅಂತ ಬರುತ್ತೆ, ಬೇಬಿ ಜೆಲ್ಲಿ ಅನ್ನೋದನ್ನ ಮತ್ತೆ 1/2 ಅಡಿಯಷ್ಟು ನೀವು ತುಂಬಬೇಕಾಗುತ್ತೆ. ಆ ತುಂಬಿದ ಮೇಲೆ ನಿಮ್ಮಲ್ಲಿ ಏನಾದರೂ ಇದ್ದಲಿದ್ದ ಪಕ್ಷದಲ್ಲಿ ಸ್ವಲ್ಪ ಅದಕ್ಕೆ 1/2 ಅಥವಾ 1/4 ಅಡಿಯಷ್ಟು ಇದ್ದಲನ್ನ ತುಂಬಿ ಅದರ ಮೇಲಭಾಗದಲ್ಲಿ ಒಂದು ಲೈಲಾನ್ ಪರದೆ ಅಂತ ಬರುತ್ತೆ, ಮೆಸ್ ಬರುತ್ತೆ, ಅದನ್ನ ಹರಡಬೇಕಾಗುತ್ತೆ. ಅದರ ಮೇಲ್ಭಾಗದಲ್ಲಿ ಸುಮಾರು ನಮ್ಮಲ್ಲಿ ಮರಳನ್ನ, ದಪ್ಪ ಮರಳನ್ನ 1/4 ಅಡಿಯಷ್ಟು ನೀವು ತುಂಬಬೇಕಾಗುತ್ತೆ. ಅದರ ಮೇಲ್ಭಾಗದಲ್ಲಿ ಸಣ್ಣ ಮರಳನ್ನ ತುಂಬಿ ಸುಮಾರು 1/2 ಅಡಿಯಷ್ಟು ಮೇಲೆ ನಿಮಗೆ ಅದೇ ರೀತಿ ಖಾಲಿಯಾಗಿ ಬಿಡಬೇಕಾಗ್ತದೆ. ಇದರ ಉದ್ದೇಶ ಏನು? ಖಾಲಿಯಾಗಿ ಬಿಡಬೇಕಾಗಿರೋದೇನೆಂದ್ರೆ ಕೊಳವೆ ಬಾವಿಯ ಮರುಪೂರಣವನ್ನ ಎಲ್ಲಾ ಸಾಮಗ್ರಿಗಳಿಂದ ತುಂಬಿದಾಗ ನೀರನ್ನ ನಾವು ಯಾವ ಕಡೆಯಿಂದ ಬರುತ್ತೆ, ನೀರು ಎಲ್ಲಿಗೆ ಸೇರಿಸಬೇಕು ಅನ್ನೋದು ಬಹಳ ಮುಖ್ಯ ಆಗಿರುತ್ತದೆ. ಇಷ್ಟು ಸಾಮಗ್ರಿಗಳನ್ನ ನೀವು ತುಂಬಿ. ಈಗ ತಾವು ಹೇಳಿದ್ರೆ ಸರ್, ನೀರು ನನ್ನ ಹರಿಯೋ ಒಂದು ದಿಕ್ಕನ್ನ ನೋಡ್ಕೋಬೇಕು ಅಂತ. ಈಗ ನೀರಿನ ಮೂಲ ಯಾವ್ದಿರ್ಬೋದು? ಒಂದು ಮಳೆ ನೀರು ಇರ್ಬೋದು, ಇಲ್ಲ ಕಾಲುವೆ ಮುಖಾಂತರ ಬಂದಿರೋದ್ ಇರ್ಬೋದು, ಈ ತರ ಬೇರೆ ಬೇರೆ ಅವಕಾಶಗಳು ಇರ್ತವೆ ನೀರಿನ ಒಂದು ಮೂಲಗಳು. ಯಾವ ರೀತಿ ನೀರನ್ನ ಆರಿಸಬೇಕಾಗುತ್ತೆ? ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಯಾಕಂದ್ರೆ ಈಗ ನೀರಿನ ಮೂಲ ನಮಗೆ ಎಲ್ರಿಗೂ ಗೊತ್ತಿರುವಂತಹ ವಿಷಯ ಮಳೆ. ಮಳೆ ನೀರೇ ನಮಗೆ ಆಶ್ರಯ ಆಗಿರುತ್ತದೆ. ಇನ್ನು ಬೇರೆ ಕಡೆಯಿಂದ ಈಗಾಗಲೇ ನಾವು ತಿಳಿಸಿದಂಗೆ ಆ ನೀರು ಹರಿದುಕೊಂಡು ಬರುವಂತಹ ನೀರನ್ನ ಯಾವ ರೀತಿ ನಾವು ಕೊಳವೆ ಬಾವಿಗೆ ಸೇರಿಸಬಹುದು ಅನ್ನೋದು ನಿಮ್ಮ ಪ್ರಶ್ನೆ. ಆದ್ದರಿಂದ ಅದನ್ನ ನಾವು ಯಾವ ಕಡೆಯಿಂದ ನೀರು ಹರಿದು ಬರುತ್ತವೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಆ ನೀರನ್ನ ಯಾವ ಕ್ರಮದಲ್ಲಿ ನಾವು ಕೊಳವೆ ಬಾವಿಗೆ ನಾವು ಸೇರಿಸಬಹುದು ಅಂದ್ರೆ, ಈಗ ಗುಡ್ಡಗಾಡು ಪ್ರದೇಶ ಇರ್ಬೋದು, ಕಾಡಿನ ಪ್ರದೇಶ ಇರ್ಬೋದು, ಇಳಿಜಾರಿನ ಪ್ರದೇಶ ಆಗಿರ್ಬೋದು, ಆಗ ಇಳಿಜಾರಿಗೆ ಅಡ್ಡಲಾಗಿ ಕೊಳವೆ ಬಾವಿಗೆ ಸಮೀಪದಲ್ಲಿ ಸುಮಾರು 5-5 ಮೀಟರ್ ಏನ್ ಮಾಡಬೇಕು, ನಾವು ಅಲ್ಲಲ್ಲಿ ಅಡೆತಡೆಗಳನ್ನು ನಿರ್ಮಾಣ ಮಾಡಬೇಕಾಗ್ತದೆ. ಆ ಅಡೆತಡೆಗಳನ್ನು ನಿರ್ಮಾಣ ಮಾಡೋದ್ರಿಂದ ಜೋರಾಗಿ ಬಿದ್ದಂತಹ ನೀರು ಅಲ್ಲೇ ನಿಂತು ಅದರ ಮೇಲ್ಭಾಗದಲ್ಲಿ ಬಂದು ಮತ್ತೆ ನಮಗೆ ಕೊಳವೆ ಬಾವಿಗೆ ಸೇರಬೇಕು. ಕಾರಣ ಏನಂದ್ರೆ ಸ್ವಚ್ಛವಾದಂತಹ ನೀರು ಬಂದು ಸಂಗ್ರಹ ಆಗ್ತದೆ. ಅಲ್ಲಲ್ಲಿ ಅಡೆತಡೆಗಳು ಕಟ್ಟಿರೋದ್ರಿಂದ ಅಲ್ಲಿಂದ ಬರುವಂತಹ ಒಂದು ಕಸ ಆಗಿರ್ಬೋದು, ಕಡ್ಡಿ ಆಗಿರ್ಬೋದು ಅಲ್ಲೇ ಸಂಗ್ರಹ ಆಗುತ್ತೆ. ಅದರ ಮುಖಾಂತರ ಬಂದು ಶುದ್ಧವಾದಂತಹ ನೀರು ನಮ್ಮ ಕೊಳವೆ ಬಾವಿಗೆ ಬಂದು ಸೇರುತ್ತೆ. ಕಾರಣ ಏನು ಅಂದ್ರೆ, ಈಗ ಆ ಒಂದು ನೀರು ಸರಾಗವಾಗಿ ಹರಿದುಕೊಂಡು ಬಂದ್ರೆ ಏನಾಗ್ತದೆ, ನಮ್ಮಲ್ಲಿ ಸಂಗ್ರಹ ಆಗಿ ಅದರ ಜೊತೆಯಲ್ಲಿ ಮಣ್ಣು ಎಲ್ಲವ ಬಂದ ಸಂಗ್ರಹ ಆಗಿ ಅದು ನಮಗೆ ಏನಾಗುತ್ತೆ, ಪ್ಯಾಕ್ ಆಗ್ಬಿಡುತ್ತೆ. ಅಂದ್ರೆ ಅಲ್ಲಿ ಒಂದು ಯಾವುದೇ ರೀತಿಯಾದಂತಹ ಇಂಗುವ ಒಂದು ಸಾಮರ್ಥ್ಯವನ್ನು ಕಳ್ಕೊಬಿಡ್ತದೆ. ಅದಕ್ಕೋಸ್ಕರ ನಾವು ಅಲ್ಲಲ್ಲಿ ಅಡೆತಡೆಗಳನ್ನು ಕಟ್ಟಿ ಅವುಗಳನ್ನ ನೀರನ್ನ ಒಳಗಡೆ ನಾವು ಬಸುವಂಗೆ ಮಾಡಬೇಕಾಗ್ತದೆ. ಸರ್, ಈ ಇಂಗು ಗುಂಡಿ ಮಾಡಿದ ಅಂದ್ರೆ ಕೊಳವೆ ಬಾವಿ ಮರುಪೂರಣ ಮಾಡ್ಲಿಕ್ಕೆ ನೀವೇನು ಚೇಂಬರ್ ಎಲ್ಲ ಮಾಡಿ ಅದಕ್ಕೆಲ್ಲ ಸಾಮಗ್ರಿಗಳನ್ನ ತುಂಬಿಂದ ಅದನ್ನ ಇಂಗಿಸುವಂತ ಒಂದು ಕೆಲಸ ಮಾಡ್ತಿರ್ತೀವಿ. ಒಂದು ವೇಳೆ ಆ ಸಂದರ್ಭದಲ್ಲಿ ಹಿಂಗೋದಿಲ್ಲ, ಕೆಲವೊಂದು ಏನ ತಾವ್ ಹೇಳಿದ್ರೆ ಕಸ ಕಡ್ಡಿ ತುಂಬಕೋಬಹುದು ಏನೋ, ಆಮೇಲೆ ಕೆಲವೊಂದು ಕಡೆ ನಾವು ನೋಡಿದಂಗೆ ಈ ಕೇಸಿಂಗ್ ಪೈಪ್ಗೆ ರಂಧ್ರಗಳನ್ನ ಮಾಡಿರ್ತಾರೆ. ಇದನ್ನ ಯಾವ ರೀತಿ ಅಂದ್ರೆ ಯಾವ ರೀತಿ ರಂಧ್ರಗಳನ್ನ ಮಾಡ್ಬೇಕು, ಅದನ್ನ ಯಾಕೆ ಮಾಡಿದ್ರೆ ಅದರಿಂದ ಏನ್ ಅನುಕೂಲ ಅನ್ನೋದು ಇದು ಬಹಳ ಮುಖ್ಯವಾದಂಥದ್ದು. ಯಾಕಂದ್ರೆ ಸುಮಾರು ಮರುಪೂರಣವನ್ನು ನಾವು ಮಾಡಿ ಎಂದು ಹೇಳ್ತೀವಿ, ಆದ್ರೆ ಕೆಲವೊಂದು ಜಾಗದಲ್ಲಿ ಯಾಕಂದ್ರೆ ಈ ನೀರು ಇಂಗುವ ಸಾಮರ್ಥ್ಯ ಕಳ್ಕೊಂಡಿರುತ್ತೆ. ಆದ್ರಿಂದ ನಾವು ಏನ್ ಮಾಡಬಹುದು ಅಂದ್ರೆ, ಈಗ ಆ ಪ್ರದೇಶದಲ್ಲಿ ಮರುಪೂರಣವನ್ನ ಮಾಡೋದಕ್ಕೆ ನಾವು ಇಂಗು ಗುಂಡಿಯನ್ನ ನಿರ್ಮಾಣ ಮಾಡಿ ಎಂದು ಹೇಳ್ತೀವಿ, ಆದ್ರೆ ಅದರಲ್ಲಿ ಇಂಗದಿದ್ದ ಪಕ್ಷದಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನ ನಿಮ್ಮ ಪ್ರಶ್ನೆ. ಆದ್ದರಿಂದ ಇದಕ್ಕೆ ನಾವು ಆ ಇಂಗು ಗುಂಡಿಯನ್ನ ತೆಗೆಯುವಕ್ಕಿಂತ ಮುಂಚಿತವಾಗಿ ಅದರ ಪಕ್ಕದಲ್ಲೇ ಸುಮಾರು 1.5 ಅಡಿ ಆಳ, 2.5 ಅಡಿ ಅಗಲ, 2.5 ಅಡಿ ಉದ್ದ ಅಷ್ಟು ಒಂದು ಗುಂಡಿಯನ್ನು ನಿರ್ಮಾಣ ಮಾಡಿ ಅದಕ್ಕೆ ತುಂಬುವವರೆಗೂ ನೀರನ್ನ ತುಂಬಿ. ಸುಮಾರು ಒಂದು ಅರ್ಧ ಗಂಟೆ ಆದ್ಮೇಲೆ ಅದನ್ನ ಗಮನಿಸಿ. ಗಮನಿಸಿದಾಗ ಅದರಲ್ಲಿ ನೀವು ಹಾಕಿರುವಂತಹ ನೀರು ಕಡಿಮೆ ಪ್ರಮಾಣದಲ್ಲಿದ್ರೆ ಈ ಪ್ರದೇಶದಲ್ಲಿ ನೀರು ಇಂಗುತ್ತೆ ಎಂದು ಗೊತ್ತಾಗುತ್ತೆ ಒಂದನೇದು. ಎರಡನೇದು, ಈ ಕೇಸಿಂಗ್ ಪೈಪ್ಗೆನೆ ನಾವು ಏನಂದ್ರೆ ಈ ಒಂದು ಓಲನ್ನ ನಿರ್ಮಾಣ ಮಾಡಿ ನೀರನ್ನ ಇಂಗಿಸಬಹುದು. ಯಾವ ರೀತಿ ಅಂತಂದ್ರೆ ನೀವು ಹೇಳಿರೋದು ಪ್ರಶ್ನೆ ಬಹಳ ಮುಖ್ಯವಾಗಿರೋದು. ಅದನ್ನ ಈಗ ಆ ಕೇಸಿಂಗ್ ಪೈಪ್ ಆಗ್ಲೇ ಯಾವ ರೀತಿ ನಿಮಗೆ ನಾನು ಒಂದು ಮಾಹಿತಿಯನ್ನ ಕೊಟ್ಟೆ ಅದೇ ರೀತಿ ನಾವು ಸಾಮಗ್ರಿನ ತುಂಬುವ ಒಂದು ಸೇಮ್ ಮೆಥಡ್ ಇರುತ್ತೆ, ಪದ್ಧತಿ ಇರುತ್ತೆ. ಅದಕ್ಕೆ ಕೇಸಿಂಗ್ ಪೈಪ್ಗನ್ನ ನಾವು ಓಲನ್ನ ಯಾವ ರೀತಿ ಒಡೆಯಬೇಕು ಅನ್ನೋದನ್ನ ಬಹಳ ಮುಖ್ಯ. ನಾವು ಸಾಮಾನ್ಯವಾಗಿ ಈ ಒಂದು ಕೇಸಿಂಗ್ ಪೈಪ್ಗೆ ಓಲನ್ನು ಒಡೆಯಬೇಕಾದ್ರೆ, ರಂಧ್ರವನ್ನು ಒಡೆಯಬೇಕಾದ್ರೆ ಆ ನೀರನ್ನ ನಾವು ಆ ಒಂದು ರಂಧ್ರದ ಮುಖಾಂತರ ಒಳಗಡೆ ಹೋಗಿ ಇಂಗುವಂತಹ ಸಾಮರ್ಥ್ಯ ಹೊಂದುತ್ತೆ. ಆದ್ದರಿಂದ ಆ ಕೇಸಿಂಗ್ ಪೈಪನ್ನ ನಮ್ಮ ಒಂದು ಕಿರುಬೆರಳು ಗಾತ್ರದ ಒಂದು ರಂಧ್ರಗಳನ್ನು ಒಡೆಯಬೇಕಾಗ್ತದೆ. ಸುಮಾರು ಆ ಕೇಸಿಂಗ್ ಪೈಪಿಂದ ಮೇಲೆ ಹತ್ತಡೆ ಎಂದು ಹೇಳಿದಿನಲ್ಲ, ಕೆಳಭಾಗದಿಂದ ಸುಮಾರು ಒಂದು 300 to 350 ಓಲುಗಳನ್ನು ನಾವು ರಂಧ್ರಗಳನ್ನು ನಾವು ಮಾಡಬೇಕಾಗ್ತದೆ. ಮಾಡಿದ ಮೇಲೆ ಅದಕ್ಕೆ ನಾವು ಒಂದು ಲೈಲಾನ್ ಪದ್ರೆ ಅಂದಿರುತ್ತೆ, ಅವಾಗ ಹೇಳಿದ್ನಲ್ಲ, ಆ ಮೆಸ್ಸಿಂದ ಸುತ್ತಬೇಕಾಗುತ್ತೆ. ಸುತ್ತಿದ ಮೇಲೆ ಅದರ ಮೇಲ್ಭಾಗದಲ್ಲಿ ಒಂದು ಚಿಕ್ಕದಾದಂತಹ ದಾರದಿಂದ ಆಗಿರ್ಬೋದು, ಆ ಒಂದು ಒಳಗಡೆ ರಂಧ್ರ ಇರುವಂತಹ ದಾರದಿಂದ ಅದನ್ನ ಸುತ್ತಬೇಕಾಗುತ್ತೆ. ಮತ್ತೆ ಅಕ್ವಾ ಮೆಸ್ ಅನ್ನು ಬರುತ್ತೆ, ಅಕ್ವಾ ಮೆಸ್ ಅನ್ನ ಅದಕ್ಕೆ ಜೋಡಿಸಬೇಕಾಗುತ್ತೆ. ಜೋಡಿಸಿದಾಗ ಏನಾಗುತ್ತೆ, ಈ ಒಂದು ಒಂಡಾಗಿರ್ಬೋದು, ಈ ಒಂದು ಕಸ ಕಡ್ಡಿ ಆಗಿರ್ಬೋದು ಒಳಗಡೆ ಯಾವುದೇ ರೀತಿಯಾದಂತ ಹೋಗೋದಿಲ್ಲ, ಅದರ ಮುಖಾಂತರ ಫಿಲ್ಟರ್ ಆಗಿ ಕೆಳಭಾಗದಲ್ಲಿ ಹೋಗಿ ನೀರನ್ನ ಇಂಗುವ ಸಾಮರ್ಥ್ಯ ಹೊಂದಿರ್ತದೆ. ಈ ಒಂದು ಪದ್ಧತಿಯನ್ನ ಮಾಡೋದು ಬಹಳ ಮುಖ್ಯವಾಗಿರ್ತದೆ. ಸರ್, ತಾವು ಹೇಳಿದ್ರಿ ಕೊಳವೆ ಬಾವಿ ಮರುಪೂರಣ ಮಾಡೋದ್ರಿಂದ ಮತ್ತೆ ಚೆಕ್ ಡ್ಯಾಮ್ಗಳು ಕಟ್ಟೋದ್ರಿಂದ ನಾವು ನೀರನ್ನು ಹಿಂಗ್ಸೋದ್ರಿಂದ ನಮ್ಮ ಅಂತರ್ಜಲ ವೃದ್ಧಿ ಆಗುತ್ತೆ ಅಂತ ಒಂದು ಮಾತನ್ನು ಹೇಳಿದ್ರು. ಇದಲ್ಲದೆ ನಮ್ಮ ರೈತರು ನಮ್ಮ ಒಂದು ಅಂತರ್ಜಲ ಮಟ್ಟವನ್ನ ಹೆಚ್ಚಿಸಬೇಕಾದ್ರೆ ಬೇರೆ ಬೇರೆ ಏನಾದರೂ ಇನ್ನೂ ಹೆಚ್ಚಿನ ಕ್ರಮಗಳು ಇದಾವ, ಯಾವ ರೀತಿ ಮಾಡಿದ್ರೆ ನಮ್ಮ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ? ಇದು ನಮ್ಮ ಒಂದು ಭೂಮಿಯ ಒಂದು ವಿಸ್ತೀರ್ಣವನ್ನ ನಾವು ಗಮನಿಸಬೇಕಾಗ್ತದೆ. ನಮ್ಮ ಹೊಲಗದ್ದೆಗಳನ್ನ ನಾವು ಯಾವ ರೀತಿ ನಿರ್ಮಾಣ ಮಾಡಿದ್ದೇವೆ ಅದರಿಂದ ನಾವು ಗಮನಿಸಬೇಕಾಗ್ತದೆ. ಸಾಮಾನ್ಯವಾಗಿ ನಮ್ಮ ಪ್ರದೇಶಗಳು ಅಂಕುಡೊಂಕುಗಳಾಗಿರ್ತವೆ, ಕೆಲವೊಂದು ಪ್ರದೇಶ ಸಮತಳವಾಗಿರುತ್ತವೆ, ಇನ್ನೊಂದು ಅಂಕುಡೊಂಕುಗಳಾಗಿರ್ತವೆ. ಆದ್ದರಿಂದ ಆ ಪ್ರದೇಶಗಳಲ್ಲಿ ನಾವು ಒಂದು ಮೂರು ರೀತಿ ನಾವು ಹೇಳಬಹುದು. ಒಂದು ಮೇಲೆ ಇರುವಂತಹ ಭೂಮಿ, ಮಧ್ಯದಲ್ಲಿರುವಂತಹ ಭೂಮಿ, ಕೆಳಭಾಗದಲ್ಲಿರುವಂತಹ ಭೂಮಿ ಅನ್ಬಿಟ್ಟಿದೆ. ಮೂರು ರೀತಿಯಲ್ಲಿ ನಾವು ವಿಂಗಡಣೆ ಮಾಡ್ಕೋಬಹುದು. ಆದ್ದರಿಂದ ಇವುಗಳನ್ನ ನಾವು ಈ ಒಂದು ಪ್ರದೇಶಗಳಲ್ಲಿ ನಾವು ನೀರನ್ನ ಯಾವ ರೀತಿ ಇಂಗಿಸ್ಕೋಬಹುದು ಮತ್ತು ಯಾವ ರೀತಿ ಮಣ್ಣನ್ನ ಸಂರಕ್ಷಣೆ ಮಾಡ್ಕೋಬಹುದು ಅನ್ನೋದನ್ನು ಬಹಳ ಮುಖ್ಯವಾಗಿರ್ತದೆ. ಆದ್ದರಿಂದ ಈ ಒಂದು ಕೃಷಿ ಭೂಮಿಯಲ್ಲಿ ನಾವು ಆ ಒಂದು ಪ್ರದೇಶದಲ್ಲಿ ನಾವು ಮಳೆ ನೀರನ್ನ ನಾವು ಇಂಗಿಸಬೇಕಾದ್ರೆ ನಾವು ಸಾಮಾನ್ಯವಾಗಿ ಬದುಗಳನ್ನು ನಿರ್ಮಾಣ ಮಾಡಿರ್ತೇವೆ. ಬದುಗಳನ್ನು ನಿರ್ಮಾಣ ಮಾಡಿದಾಗ ಇಳಿಜಾರಿಗೆ ಅಡ್ಡಲಾಗಿ, ಯಾವತ್ತೂ ಅಷ್ಟೇ ಇಳಿಜಾರಿಗೆ ಅಡ್ಡಲಾಗಿ ಅಲ್ಲಲ್ಲಿ ನಾವು ಒಂದು ಇಳಿಜಾರಿಗೆ ಅಡ್ಡಲಾಗಿ ಅಡೆತಡೆಗಳನ್ನು ನಿರ್ಮಾಣ ಮಾಡಬೇಕಾಗ್ತದೆ. ಯಾವುದೇ ಒಂದು ಪ್ರದೇಶದಲ್ಲಿ ಇಳಿಜಾರಿಗೆ ಅಡ್ಡಲಾಗಿ ನಾವು ನಿರ್ಮಾಣ ಮಾಡೋದ್ರಿಂದ ಜೋರಾಗಿ ಹರಿದುಕೊಂಡು ಬರುವಂತಹ ನೀರು ಅಲ್ಲೇ ನಿಧಾನವಾಗಿ ಹರಿದು ಇನ್ನೊಂದು ಬದುವನ್ನು ದಾಟಿ ಹೋಗುವುದರ ಒಳಗಾಗಿ ಅಲ್ಲಿ ಅಂತರ್ಜಲ ಹೆಚ್ಚಿಸೋದಕ್ಕೆ ಇದು ಒಂದು ಬಹಳ ಮುಖ್ಯವಾಗಿರ್ತದೆ. ಅದಕ್ಕೋಸ್ಕರಾಗಿ ಎಲ್ಲಾ ಪ್ರದೇಶಗಳನ್ನು ನಾವು ಆ ಒಂದು ಮೇಲೆ ಮತ್ತು ಮಧ್ಯ ಮತ್ತು ಕೆಳಭಾಗದಲ್ಲಿ ಇರುವಂತಹ ಭೂಮಿಗಳನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ. ಅಲ್ಲಲ್ಲಿ ಅದದ್ದೇ ಪ್ರದೇಶದಲ್ಲಿ ನೀರನ್ನ ಇಂಗಿಸಬಹುದು. ಆ ಪ್ರದೇಶದಲ್ಲಿ ಇಂಗಿಸಬೇಕಾದ್ರೆ ನಾವು ಬದುಗಳ ಪಕ್ಕದಲ್ಲಿ ಈ ಕಾಲುವೆಗಳನ್ನ, ಈ ಟ್ರಂಚಸ್ ಅಂತಾರಲ್ಲ, ಆ ಟ್ರಂಚಸ್ಗಳನ್ನು ನಿರ್ಮಾಣ ಮಾಡಬೇಕಾಗ್ತದೆ. ಯಾಕಂದ್ರೆ ಆ ಟ್ರಂಚಸ್ ಈ ಕಾಲುವೆಯನ್ನು ತೆಗೆಯೋದ್ರಿಂದ ಏನು ಉಪಯೋಗ ಆಗುತ್ತೆ, ಬಿದ್ದಂತಹ ಮಳೆ ನೀರು ಅದರ ಜೊತೆಯಲ್ಲಿ ಆ ಮಣ್ಣು ಕೊಚ್ಚಿಕೊಂಡು ಬಂದು ಅದರಲ್ಲಿ ಸಂಗ್ರಹಣೆ ಆಗ್ತದೆ. ನಮ್ಮ ಜಮೀನಿನಲ್ಲಿ, ನಮ್ಮ ಭೂಮಿಯಲ್ಲಿ ಯಾವುದೇ ರೀತಿಯಾದಂತ ನಮ್ಮ ಮಣ್ಣು ನಾವು ಸಂರಕ್ಷಣೆ ಮಾಡ್ಕೋಬಹುದು. ಅದೇ ರೀತಿ ನೀರು ಇಂಗುವುದಕ್ಕೆ ಸಹಾಯ ಆಗ್ತದೆ. ಆದ್ದರಿಂದ ಈ ಮಳೆ ನಿಂತ ಮೇಲೆ ಸುಮಾರು 1 ವರ್ಷ ಆದ್ಮೇಲೆ ಅಲ್ಲೇ ಸಂಗ್ರಹವಾದ ಮಣ್ಣನ್ನ ನಾವೇನ್ ಮಾಡಬೇಕು, ಮತ್ತೆ ನಮ್ಮ ಹೊಲಕ್ಕೆ ನಾವು ಹಾಕೋಬಹುದು. ಆದ್ದರಿಂದ ಇದು ಬಹಳ ಮುಖ್ಯವಾದಂತಹ ಒಂದು ಪದ್ಧತಿ ಆಗಿರ್ತದೆ. ಈಗ ಮೇಲ್ಭಾಗದಲ್ಲಿರುವಂತಹ ಆ ಪ್ರದೇಶದಲ್ಲಿ ಅಲ್ಲಿ ಒಂದು ಇಂಗುಗುಂಡಿ ಅಂದರೆ ಈ ಒಂದು ಬದುಗಳ ಪಕ್ಕದಲ್ಲಿ ಇಂಗುಗುಂಡಿಗಳನ್ನು ನಿರ್ಮಾಣ ಮಾಡೋದು, ಮಧ್ಯದಲ್ಲಿರುವಂತಹ ಜಮೀನಿನಲ್ಲಿ ಅಲ್ಲಿ ಸಹ ಒಂದು ಇಂಗುಗುಂಡಿ ಒಂದು ಕಾಲುವೆಯನ್ನು ತೆಗೆದು ಅಲ್ಲಿ ಸಹ ಮಾಡಬಹುದು. ಇದೇ ರೀತಿ ಆ ಒಂದು ಪದ್ಧತಿಗಳನ್ನು ನಾವು ಮಾಡೋದ್ರಿಂದ ಮಣ್ಣು ಮತ್ತು ನೀರನ್ನು ಸಂಗ್ರಹಣೆ ಮಾಡಿ ನಮ್ಮ ಅಂತರ್ಜಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಸಹಾಯ ಆಗ್ತದೆ. ಆದ್ದರಿಂದ ಈ ಪ್ರದೇಶ ಒಟ್ಟಾರೆ ನಾವು ಗಮನಿಸಿದಾಗ ಈ ಅಂತರ್ಜಲ ಈ ಕುಸಿಯುತ್ತಿರುವುದರನ್ನು ನಾವು ಅಭಿವೃದ್ಧಿಗೊಳಿಸಬೇಕಾದ್ರೆ ಈ ಮಾರ್ಪಾಡುಗಳನ್ನು ನಾವು ಮಾಡ್ಕೋಬೇಕಾಗ್ತದೆ. ಒಳ್ಳೆಯದು ಸರ್. ಈಗ ನೀರಿನ ಮಹತ್ವ ಎಷ್ಟು ಅಂತ ನಮ್ಮ ರೈತರಿಗೆ ಗೊತ್ತಿರುತ್ತೆ. ಯಾಕಂದರೆ ಒಂದು ಕೃಷಿಯಲ್ಲಿ ನಾವು ಯಶಸ್ವಿ ಕಾಣಬೇಕಂದ್ರೆ ಒಂದು ನೀರಿನ ಪಾತ್ರನೂ ಬಹಳ ಮುಖ್ಯ. ನೀರನ್ನು ಯಾವ ರೀತಿ ಸಂಗ್ರಹಣೆ ಮಾಡಬೇಕು ಅಂದರೆ ಯಾವ ರೀತಿ ಸಂರಕ್ಷಣೆ ಮಾಡ್ಕೋಬೇಕು, ಒಂದು ವೇಳೆ ನಮಗೆ ಈ ಥರ ಒಂದು ಅವಕಾಶಗಳಿದ್ರೆ ಅದನ್ನು ಯಾವ ರೀತಿ ಕೊಳವೆ ಬಾವಿ ಆಗಲಿ ಅಥವಾ ಬೇರೆ ಹೊಲಗಳಲ್ಲಿ ಚೆಕ್ ಡ್ಯಾಮ್ಗಳಲ್ಲಿ ಮಾಡೋದ್ರಲ್ಲಾಗಲಿ ನಮ್ಮ ಅಂತರ್ಜಲವನ್ನು ಯಾವ ರೀತಿ ಹೆಚ್ಚಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ. ಕೊಳವೆ ಬಾವಿಯ ಮರುಪೂರಣ ಹಾಗೂ ಅಂತರ್ಜಲ ವೃದ್ಧಿ ಮಾಡುವಲ್ಲಿ ರೈತರು ಅನುಸರಿಸಬೇಕಾದ ಕ್ರಮಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಡಿಪ್ಲೊಮೋ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎನ್ ಆನಂದ್ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಅಲ್ಲಪ್ಪ ಏನಿದೆ ಅಂತ ನಿಮ್ ಮನೆ ಎಷ್ಟು ಗಬ್ಬು ವಾಸನೆ ಹೊಂಟದ? ಅದ ಹಿತ್ತಲಾಗಿನ ಸಂಡಾಸ್ ಗುಂಡಿ ತುಂಬೆ ಅದ. ನಿಂಗ ನಾ ಅವತ್ತೇ ಹೇಳ್ದಪ್ಪ, ಜೋಡಿ ಗುಂಡಿ ತೆಗ್ಸು, ಒಂದ್ ಗುಂಡಿ ತುಂಬಿದ ಮೇಲೆ ಇನ್ನೊಂದು ಗುಂಡಿಗೆ ಬಿಡ್ಲಿಕ್ ಬರ್ತದ. ಮೊದಲಿನ ಗುಂಡಿ ಹಂಗ 6 ತಿಂಗಳು ಬಿಟ್ರ ಒಳ್ಳೆ ಗೊಬ್ಬರ ಆಗ್ತದ, ಅದನ್ನ ಹೊಲಕ್ ಹಾಕ್ಬಹುದು ಅಂತ. ಹಂಗಂತಿ ಇವತ್ತೇ ಇನ್ನೊಂದು ಸಂಡಾಸ್ ಗುಂಡಿ ತೆಗಿಸ್ತೀನಪ್ಪ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489085555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಇದೀಗ ರೈತರಿಗೆ ಸಲಹೆ. ರೈತ ಬಂಧುವರೇ, ಇವತ್ತು ನಾವು ಶ್ರೀ ಪದ್ಧತಿಯಲ್ಲಿ ಭತ್ತದ ಬೇಸಾಯವನ್ನು ಹೇಗೆ ಮಾಡಬಹುದು ಅಂತ ತಿಳಿಯೋಣ. ಭತ್ತವು ನಮ್ಮ ರಾಜ್ಯದ ನೀರಾವರಿ ಪ್ರದೇಶದ ಪ್ರಮುಖ ಬೆಳೆ. ವಾಸ್ತವವಾಗಿ ಭತ್ತವು ನಿಂತ ನೀರಿನಲ್ಲಿ ಬೆಳೆಯುತ್ತಿವೆ, ಆದರೆ ನೀರನ್ನು ನಿರಂತರವಾಗಿ ನಿಲ್ಲಿಸುವುದು ಅನಿವಾರ್ಯವಲ್ಲ. ಬದಲಾಗಿ ರಾಗಿ ಅಥವಾ ಇನ್ನಿತರೆ ಅರೆ ನೀರಾವರಿ ಬೆಳೆಗಳು ಬೆಳಿತೀವಲ್ಲ, ಅದೇ ರೀತಿ ನಾವು ಭತ್ತವನ್ನು ಕೇವಲ 4-5 ದಿನಗಳಿಗೊಮ್ಮೆ ನೀರು ಹಾಯಿಸಿ ಮಣ್ಣಿನಲ್ಲಿ ತೇವಾಂಶ ಇರುವಂತೆ ನೋಡಿಕೊಂಡು ಯಶಸ್ವಿಯಾಗಿ ಬೆಳಿಬಹುದು. ನೀರಿನ ಮಿತ ಬಳಕೆ ಹಾಗೂ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿಗೆ ಈ ಪದ್ಧತಿಯು ನಮಗೆ ಸಹಕಾರಿಯಾಗುತ್ತೆ. ಇತರೆ ನೀರಾವರಿ ಬೆಳೆಗಳಂತೆ ಈ ಬೆಳೆಯನ್ನು ಕೂಡ ಹದವಾದ ಭೂಮಿಯಲ್ಲಿ ಅಂದರೆ ಮುಂಗಾರಿನಲ್ಲಿ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಬೀಜವನ್ನು ನೇರವಾಗಿ ನಾವು ಬಿತ್ತನೆ ಮಾಡಬಹುದು. ಅಂದ್ರೆ ಮಣ್ಣಿನ ಫಲವತ್ತತೆಗೆ ಅನುಗುಣವಾಗಿ 1 ಅಡಿ ಅಂತರದಲ್ಲಿ ಕೂರಿಗೆಯಿಂದ ಸಾಲುಗಳನ್ನು ಮಾಡಬೇಕು. ಪ್ರತಿಯೊಂದು ಸಾಲಿನಲ್ಲಿ 1 ಅಡಿ ಅಂತರದಲ್ಲಿ 2 ಬೀಜಗಳನ್ನು 2 ಅಂಗುಲ ಆಳದಲ್ಲಿ ಊರಬೇಕು. ಒಣಭೂಮಿಯಲ್ಲಿ ಬಿತ್ತನೆ ಮಾಡಿದ ನಂತರ ನೀರು ಹಾಯಿಸದಿದ್ದರೆ ಪುನಃ 3 ದಿನಕ್ಕೆ ನೀರು ಹಾಯಿಸುವುದು ಅವಶ್ಯಕವಾಗಿರುತ್ತೆ. ಇಲ್ಲದೆ ಇದ್ರೆ ಏನಾಗುತ್ತಂದ್ರೆ ಮೊಳಕೆಯೊಡೆದು ಮಣ್ಣಿನಿಂದ ಹೊರಗೆ ಬರುವುದು ಸ್ವಲ್ಪ ಕಡಿಮೆ ಆಗುತ್ತೆ. ನಂತರ ಪ್ರತಿ 5 ದಿನಕ್ಕೊಮ್ಮೆ ನೀರನ್ನು ನಾವು ಹಾಯಿಸಬೇಕಾಗುತ್ತೆ. ಬಿತ್ತನೆ ಸಮಯದಲ್ಲಿ ಪ್ರತಿ ಎಕರೆಗೆ ಶಿಫಾರಸು ಮಾಡಿದ ಪ್ರಮಾಣ ಏನಿದೆಯಪ್ಪ ಅಂದ್ರೆ 40 ಕೆಜಿ ಸಾರಜನಕ, 20 ಕೆಜಿ ರಂಜಕ ಹಾಗೂ 20 ಕೆಜಿ ಪೊಟ್ಯಾಷ್, ಇದು ಶಿಫಾರಸು ಮಾಡಿದ ಪ್ರಮಾಣದ ಗೊಬ್ಬರ. ಬಿತ್ತನೆ ಸಮಯದಲ್ಲಿ ಶಿಫಾರಸು ಮಾಡಿದ ಪ್ರಮಾಣದ ಅಂದ್ರೆ ಪ್ರತಿ ಎಕರೆಗೆ ಎಷ್ಟು ಶಿಫಾರಸು ಮಾಡಿರುತ್ತಾರೋ ಅದರ 50% ಸಾರಜನಕ ಮತ್ತು ಪೊಟ್ಯಾಷ್ ಹಾಗೂ ಪೂರ್ತಿಯಾಗಿ ರಂಜಕ ಪೋಷಕಾಂಶಗಳನ್ನು ಸಾಲಿನಲ್ಲಿ ಹಾಕಬೇಕು. ಇನ್ನುಳಿದ 25% ಸಾರಜನಕ ಹಾಗೂ 50% ಪೊಟ್ಯಾಷ್ ಅನ್ನು ಬಿತ್ತಿದ 30 ದಿನಗಳ ನಂತರ ಮೇಲ್ಗೊಬ್ಬರವಾಗಿ ಕೊಡಬೇಕು. ಇನ್ನುಳಿದ 25% ಸಾರಜನಕವನ್ನು ಮುಂದಿನ 1 ತಿಂಗಳ ಅಂತರದಲ್ಲಿ ಮೇಲ್ಗೊಬ್ಬರವಾಗಿ ಕೊಡಬೇಕು. ಬಿತ್ತನೆಯಿಂದ ಕೊಯ್ಲಿಗೆ ಬರುವವರೆಗೆ ಪ್ರತಿ 5 ದಿನಕ್ಕೊಮ್ಮೆ ನೀರು ಹಾಯಿಸುವುದು ಬಹಳ ಬಹಳ ಮುಖ್ಯ. ಬಿತ್ತನೆಯಾದ 75-110 ದಿನಗಳವರೆಗಿನ ಅವಧಿಯಲ್ಲಿ ಮಣ್ಣಿನಲ್ಲಿ ನೀರಿನ ಅಂಶ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು. ಇಲ್ಲದೇ ಇದ್ರೆ ತೆನೆ ಜೋಳಾಗುವ ಸಂದರ್ಭ ಹೆಚ್ಚಾಗುತ್ತೆ. ಮೊಳಕೆಯೊಡೆಯುವ ಹಂತ, ತೆನೆ ಬರುವ ಹಂತ, ಗರ್ಭಾಂಕುರದಿಂದ ಕಾಳು ತುಂಬುವ ಅವಧಿಯಲ್ಲಿ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರುವಂತೆ ನಾವು ನೋಡ್ಕೋಬೇಕಾಗುತ್ತೆ. ಸುಮಾರು 15-20 ದಿನಗಳಲ್ಲಿ ಕುಂಟೆ ಉಪಯೋಗಿಸಿ ಅಂತರ ಬೇಸಾಯ ಮಾಡಿದ್ರೆ ಕಳೆಗಳನ್ನು ನಾವು ಪೂರ್ತಿಯಾಗಿ ನಿವಾರಣೆ ಮಾಡಬಹುದು. ಈ ರೀತಿಯಾಗಿ ಪ್ರತಿ 12-15 ದಿನಗಳ ಅಂತರದಲ್ಲಿ ಆಳವಾಗಿ ಅಂತರ ಬೇಸಾಯ ಮಾಡುವುದರಿಂದ ಕಳೆಗಳ ನಿಯಂತ್ರಣ ಅಷ್ಟೇ ಅಲ್ಲ, ಮಣ್ಣಿನಲ್ಲಿ ಗಾಳಿ ಆಡುವುದರಿಂದ ಆಳವಾದ ಮತ್ತು ಶಕ್ತಿಯುತವಾದ ಬೇರಿನ ಬೆಳವಣಿಗೆಯಾಗಿ ಅಧಿಕ ತೆಂಡಿಗಳು ಬರುತ್ತೆ. ಅಂತರ ಬೇಸಾಯದಿಂದ ಮಣ್ಣು ಸಡಿಲವಾಗಿ ಅಧಿಕ ಪ್ರಮಾಣದಲ್ಲಿ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ. ಆದ್ದರಿಂದ ಈ ಅಂತರ ಬೇಸಾಯ ಅರೆ ನೀರಾವರಿ ಪದ್ಧತಿಯಲ್ಲಿ ಬಹಳ ಬಹಳ ಮುಖ್ಯ. ಬೆಳೆಯ ಯಾವುದೇ ಹಂತದಲ್ಲಿ ನೀರನ್ನು ಗದ್ದೆಯಲ್ಲಿ ನಿಲ್ಲಿಸದಿರುವುದು ಈ ಪದ್ಧತಿಯ ಒಂದು ವಿಶೇಷ. ಮಣ್ಣಿನಲ್ಲಿ ಕೇವಲ ತೇವಾಂಶವಿರುವಂತೆ ಮಾತ್ರ ನೋಡಿಕೊಂಡ್ರೆ ಸಾಕು, ಸ್ವಾಭಾವಿಕವಾಗಿ ಅಂತಹ ಪರಿಸ್ಥಿತಿಗಳಲ್ಲಿ ಕಳೆಗಳ ಹಾವಳಿ ಹೆಚ್ಚು. ವೀಡರ್ ಉಪಕರಣವನ್ನು ಅಂದ್ರೆ ರೋಟರಿ ವೀಡರ್ ಅಥವಾ ಕೋನೋ ವೀಡರ್ ಅಂತ ಏನು ಬರ್ತಾವಲ್ಲ, ಅವುಗಳನ್ನು ಬಳಸಿ ಬೆಳೆಯ 2 ದಿಕ್ಕಿನಲ್ಲಿ ಹಾಯಿಸುವುದು

ಕನಿಷ್ಠ 1900 ಕ್ಷಮಿಸಿ 9800 ಗರಿಷ್ಠ 9900 ಏಲಕ್ಕಿ ಬಾಳೆ ಕನಿಷ್ಠ ಹಾಗೂ ಗರಿಷ್ಠ 2400 ಪಚ್ಚಬಾಳೆ ಕನಿಷ್ಠ ಹಾಗೂ ಗರಿಷ್ಠ 1600 ಸಪೋಟ ಕನಿಷ್ಠ ಹಾಗೂ ಗರಿಷ್ಠ 1200 ತೆಂಗಿನಕಾಯಿ 1000 8000 to 12000 ದ್ರಾಕ್ಷಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 3300 ಜೋಳ ಸ್ಥಳೀಯ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 1550 ಕರ್ಬೂಜ ಕನಿಷ್ಠ ಹಾಗೂ ಗರಿಷ್ಠ 1300 ಮಾವಿನ ಹಣ್ಣು ಕ್ವಿಂಟಾಲ್ಗೆ 1000 to 1800 ಮೋಸಂಬಿ ಕನಿಷ್ಠ ಹಾಗೂ ಗರಿಷ್ಠ 3800 ಈರುಳ್ಳಿ ಪ್ರತಿ ಕ್ವಿಂಟಾಲ್ಗೆ 500 to 1750 ಕಿತ್ತಳೆ ಕನಿಷ್ಠ ಹಾಗೂ ಗರಿಷ್ಠ 3200 ಭತ್ತ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 1580 ಗರಿಷ್ಠ 1800 ಪಪ್ಪಾಯಿ 1200 to 2200 ಅನಾನಸ್ 1200 to 2000 ದಾಳಿಂಬೆ 1500 to 2500 ಕಲ್ಲಂಗಡಿ 1200 to 1600 ಇನ್ನು ಕೊಟ್ಟೂರು ಮಾರುಕಟ್ಟೆ ಧಾರಣೆ ಈ ರೀತಿ ಇದೆ. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 1930 ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಡಿಕೆ ಆಪಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 41919 ಗರಿಷ್ಠ 42359 ಅಡಿಕೆ ಬಟ್ಟೆ ಪ್ರತಿ ಕ್ವಿಂಟಾಲ್ಗೆ 35629 ಅಡಿಕೆ ಕೆಂಪುಗೋಟು 29609 ಅಡಿಕೆ ರಾಶಿ 41439 to 41869 ಕಡಲೆಕಾಳು ಅವರೇಜ್ ಇಡಿ ಪ್ರತಿ ಕ್ವಿಂಟಾಲ್ಗೆ 3555 ಗರಿಷ್ಠ 4919 ನೆಲಗಡಲೆ ಶೇಂಗಾ ನಾಟಿ ಪ್ರತಿ ಕ್ವಿಂಟಾಲ್ಗೆ 4609 ಗರಿಷ್ಠ 5889 ಮೆಕ್ಕೆಜೋಳ ಸ್ಥಳೀಯ 1804 to 2160 ಇನ್ನು ಚಳ್ಳಕೆರೆ ಮಾರುಕಟ್ಟೆ ಧಾರಣೆ ಈ ರೀತಿ ಇದೆ. ನೆಲಗಡಲೆ ಶೇಂಗಾ ಗೆಜ್ಜೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 3609 ಗರಿಷ್ಠ 6369 ಸೂರ್ಯಕಾಂತಿ 5969 to 6516 ಇನ್ನು ಬಳ್ಳಾರಿ ಮಾರುಕಟ್ಟೆ ಧಾರಣೆ ಈ ರೀತಿ ಇದೆ. ಸಜ್ಜೆ ಹೈಬ್ರಿಡ್ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 1686 ಗರಿಷ್ಠ 1865 ನೆಲಗಡಲೆ ಶೇಂಗಾ 2669 to 5949 ಜೋಳ ಸ್ಥಳೀಯ 1319 to 2250 ಮೆಕ್ಕೆಜೋಳ ಸ್ಥಳೀಯ ಕನಿಷ್ಠ ಹಾಗೂ ಗರಿಷ್ಠ 2023 ನವಣೆ ಹೈಬ್ರಿಡ್ 2129 to 2775 ಹರಪನಹಳ್ಳಿ ಮಾರುಕಟ್ಟೆ ಧಾರಣೆ ರೀತಿ ಇದೆ. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕನಿಷ್ಠ 2000 ಗರಿಷ್ಠ 2020 ಹರಿಹರ ಮಾರುಕಟ್ಟೆ ಧಾರಣೆ ಭತ್ತ ಸೋನ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 1830 ಗರಿಷ್ಠ 2500 ಪೇಟೆ ಧಾರಣೆ ಕೇಳಿದ್ರಿ. ಇದೀಗ ಕೆ ಯುವರಾಜ್ ಹಾಗೂ ಎಸ್ ನಂದಿತ ಹಾಡಿರುವ ಜನಪದ ಗೀತೆ. ಮನೆಗೆ ಬರಲೇನೆ ವನವಸುರಾಡಲೇನೆ ಮಲ್ಲಿಗೆ ಹೂವ ಕೊಯ್ದು ಚೆಲ್ಲಲೇನೆ ರಾಣಿ ನಿನ್ನ ಮನೆಗೆ ಬರಲೇನೆ ನನ್ನ ಮುದ್ದಿನ ಗಿಣಿಯೇ ನಂದನದಾನವುಲ್ಲೇ ಲವಂಗದ ಗುಳಿ ತೆಗೆಸಲು ರಾಣಿ ನಿನ್ನ ಮನೆಗೆ ಬರಲೇನೇ